శిల్పకళా మంటప సుస్థానే మత సుస్థాపక స్థాపిత ప్రాణి శిల్పకళా మంటప సుస్థానే కవి జన కీర్తిత సుయశస్త్రాణే. ఇదివరకి సుమధుర గీత వైవిధ్య కార్యక్రమ ప్రసారవైతు. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:30:23. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ನಿನ್ನೆಯ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ ಹಾಗೂ ಅಲಂಕಾರಿಕ ಗಿಡಗಳ ನಿರ್ವಹಣೆ ಈ ಕುರಿತಂತೆ ಹಾಸನ ನಗರಸಭೆಯ ಸಹಾಯಕ ಅಭಿಯಂತರರಾದ KR ಕವಿತಾ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಬನ್ನಿ, ಇವತ್ತು ಆ ಮಾತುಕತೆಯ ಮುಂದುವರಿದ ಭಾಗವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಗಮನಿಸಿಕೊಳ್ಳಿ, ಪೌಷ್ಟಿಕ ಕೈತೋಟ ಹಾಗೂ ಅಲಂಕಾರಿಕ ಗಿಡಗಳ ನಿರ್ವಹಣೆ ಈ ಕುರಿತು ನಿನ್ನೆ ಹಾಸನ ನಗರಸಭೆಯ ಸಹಾಯಕ ಅಭಿಯಂತರರಾದ KR ಕವಿತಾ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಇಂದು ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಈ ಪಟ್ಟಣಗಳಲ್ಲಿ ಅದರಲ್ಲೂ ಮನೆಯಲ್ಲಿ ನಾವು ಗಿಡಗಳನ್ನ ಬೆಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಹೊಸದಾಗಿ ನಾವು ಹೊಂದಿಸಬೇಕಾಗುತ್ತೆ. ಮಣ್ಣಿನಿಂದ ಹಿಡಿದು ಗಿಡದವರೆಗೂ ಕೂಡ ನಮಗೆ ಪರಿಕರಗಳು ಬೇಕಾಗುತ್ತೆ. ಮಣ್ಣು ಬೇಕಾಗುತ್ತೆ, ಕೆಮ್ಮಣ್ಣು ಬೇಕಾಗುತ್ತೆ, ಮರಳು ಒಂದಷ್ಟು ಬೇಕಾಗುತ್ತೆ, ಸಾವಯವ ರೂಪದ ಗೊಬ್ಬರ ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ಪಟ್ಟಣಗಳಲ್ಲಿ ನಾವು ಹೊಂದಿಸಿಕೊಳ್ತಕ್ಕಂಥದ್ದು ಅನಿವಾರ್ಯ. ಯಾಕೆ ಅಂತಂದ್ರೆ ನಮಗೆ ಸಿಗಲ್ಲ, ನಮಗೆ ಸಗಣಿನೂ ಕೂಡ ಸಿಗಲ್ಲ ಇವತ್ತು ಪಟ್ಟಣಗಳಲ್ಲಿ, ಅಂತ ಪರಿಸ್ಥಿತಿಯನ್ನ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ನಿಮ್ಮ ಇಷ್ಟೊಂದು ದೊಡ್ಡ ಪ್ರಮಾಣದ ಗಿಡಗಳಿಗೆ ಬೇಕಾದಂತಹ ಈ ಮೂಲ ವಸ್ತುಗಳೇನಿದ್ದಾವೋ ಇವುಗಳನ್ನೆಲ್ಲ ಹೇಗೆ ನೀವು ಹೊಂದಿಸ್ತಾ ಇದ್ದೀರಿ? ಸರ್, ನೀವು ಹೇಳ್ದಾಗೆ ಮಣ್ಣು ಬಂದು ನಾನು ಒಂದ್ ಕಡೆ ಬಾಡಿಗೆ ಕೊಟ್ಟು ಎಲ್ಲಿ ಕೆಬ್ಬೆ ಮಣ್ಣನ್ನ ನಾನು ತರಿಸಿ ಒಂದ್ ಟ್ರ್ಯಾಕ್ಟರ್ ಹಾಕ್ಸ್ಕೊಂಡಿದ್ದೆ. ಆ ಮಣ್ಣು ಯಾವಾಗ್ಲೂ ಸ್ಟಾಕ್ ಇರುತ್ತೆ ನಮ್ಮ ಮನೆ ಹತ್ರ. ಇನ್ನ ಕೊಕೋ ಪೀಟ್ ನೀವು ನರ್ಸರಿಗೆ ಹೋದ್ರೆ ಒಂದು ಚೀಲಕ್ಕೆ 250 ಹಂಗೆ ಸಿಗುತ್ತೆ, ಅದ ತಂದು ಮಿಕ್ಸ್ ಮಾಡ್ಕೊಳ್ಬಹುದು. ಇನ್ನ ಸಗಣಿ ಗೊಬ್ಬರ ಪಾಪ ಎಲ್ಲಾರ್ಗೂ ಅವ್ರ ಹಳ್ಳಿನಲ್ಲಿ ನೆಂಟರು ಅಥವಾ ಇರಲ್ಲ. ಬಟ್ ನನಗೇನಾಗಿದೆ ಅಂದ್ರೆ, ನಮ್ದು ಊರಲ್ಲಿ ಎಮ್ಮೆ ದನಗಳ ಇದಾವೆ, ಕೋಣ ಎಮ್ಮೆ ಎಲ್ಲ ಇದೆ. ಸೊ ಸಾಕಷ್ಟು ನಮ್ಮ ಮನೇಲಿ ಸಗಣಿ ಗೊಬ್ಬರ ಇದೆ, ಒಂದು ಲಾರಿಯಷ್ಟು ಸ್ಟಾಕ್ ಇರುತ್ತೆ ಇವಾಗನು. ಸೊ ನಾನು ಊರಿಗೆ ಹೋದಾಗ ನಂದು ಡಿಕ್ಕಿ ಖಾಲಿ ಇದ್ದಾಗೆಲ್ಲ ನಮ್ಮ ಅಪ್ಪ ಅಮ್ಮ ನನ್ಗೆ ಹೆಲ್ಪ್ ಮಾಡ್ತಾರೆ, ತುಂಬಿಸಿಟ್ಟಿರ್ತಾರೆ ಈ ಸಿಮೆಂಟ್ ಚೀಲಗಳಿಗೆಲ್ಲ. ಸೊ ನಾನು ಹೋದಾಗ ಅದನ್ನ ಹಾಕೊಂಡು ಬರ್ತೀನಿ. ಸೊ ಈ ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ ವೇಳೆ ನಾನು ಹೊಸ ಗಿಡ ತಂದಿಲ್ಲ, ಪಾಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ, ಆ ಗೊಬ್ಬರನ ನಾನು ಇದ್ರ ಜೊತೆ ಈಗಿರೋ ಪಾಟ್ಗಳ ಮೇಲೆ ಹಾಕೋ ಬಂದಿರ್ತೀನಿ. ಸೊ ನಾನು ನೋಡಿದೀನಿ ಸರ್, ಕೆಲವು ಟೈಮ್ ಗಿಡ ಚೇಂಜ್ ಎಲ್ಲ ಮಾಡ್ತಾ ಇರ್ತೀನಿ ನಾನು. ಎರೆಹುಳ ಆಲ್ರೆಡಿ ಅದರಲ್ಲೇ ಉತ್ಪತ್ತಿಯಾಗಿದೆ ಸರ್, ನಾನು ಎಕ್ಸ್ಟ್ರಾ ಎರೆಹುಳ ತಂದು ಮಾಡಿಲ್ಲ. ಸೊ ಈ ಸ್ವಲ್ಪ ಸಗಣಿ ಗೊಬ್ಬರ ನೀವು ಮಣ್ಣಿನ ಜೊತೆಗೆ ಮತ್ತೆ ಈ ತರಕಾರಿ ಸಿಪ್ಪೆ ಮತ್ತೆ ಸಗಣಿ ಗೊಬ್ಬರ ಹಾಕಿದಾಗ ನಿಮ್ಗೆ ತುಂಬಾ, ನಂದು ಒಂದೊಂದು ಪಾಟಲ್ಲೂ ನನ್ಗೆ ಎರೆಹುಳಗಳನ್ನು ನಾನು ನೋಡಿದ್ದೀನಿ ಸರ್. ಅವಾಗ ತುಂಬಾ ಖುಷಿಯಾಗಿದೆ, ಎರೆಹುಳ ಗೊಬ್ಬರನೇ ತಯಾರಿಸೋಕ್ಕೋಸ್ಕರ ಅದು ಘಟಕಗಳೇ ಇದ್ದ. ಬಟ್ ನಮ್ಮನೇಲಿ ಅದು ನ್ಯಾಚುರಲ್ ಆಗಿ ಆಗ್ತಾ ಇದೆ. ಇನ್ನ ಪಾಟ್ಗಳು ನಿಮ್ಗೆ ಬಂದ್ರೆ ಹಾಸನಲ್ಲಿ ತುಂಬಾ ಕಡೆ ಅವೈಲಬಿಲಿಟಿ ಅಂಗಡಿ ಇದೆ. ಸೊ ನೀವು ಹೋಲ್ಸೇಲ್ ಅಂಗಡಿ ಹೋದ್ರೆ ಸ್ವಲ್ಪ ದೊಡ್ಡ ಗಾಡಿವಿದೆ, ಆ ಕಡೆ ಎಲ್ಲ ಹೋದ್ರೆ ಒಳ್ಳೆ ಹೋಲ್ಸೇಲ್ ಅಂಗಡಿನಲ್ಲಿ ಪಾಟ್ಗಳು ಸಿಗುತ್ತೆ ಸರ್. ಇನ್ನ ಗಿಡಗಳು ಇತ್ತೀಚೆಗೆ ತಳ್ಳಗಾಡಿನಲ್ಲೂ ತಂದು ಮಾರ್ತಾ ಇದಾರೆ, ಅಂದ್ರೆ ನಮ್ಗೆ ಬೇಕಾಗಿದ್ದೆಲ್ಲ ಸಿಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಒಂದ್ 10 ಗಿಡ ಹಾಕೊಳ್ತೀನಿ ಅಂದ್ರೆ ಈಗ ಮಿಷನ್ ಹಾಸ್ಪಿಟಲ್ ಹತ್ರ ಇಟ್ಟಿರ್ತಾರೆ, ನಮ್ಮ SJP ಪಾರ್ಕ್ ಅಲ್ಲಿ ಗಿಡ ಇಟ್ಟಿರ್ತಾರೆ. ಸೊ ಇನ್ನ ನರ್ಸರಿಗಳು ನಿಮ್ಗೆ ನಿಯರೆಸ್ಟ್ ನರ್ಸರಿಗಳು ಅಂದ್ರೆ ಪಾಳ್ಯದಲ್ಲಿದೆ ನಂದನಮ್ಮ ಹೈವೇ ನರ್ಸರಿ, ಎರಡು ಬ್ಯೂಟಿಫುಲ್ ಆಗಿದೆ ಸರ್. ದೆನ್ ನಂದನಮ್ಮ ಅವ್ರದೇ ಇವಾಗ MG ರೋಡ್ ಅಲ್ಲಿ ಬ್ರಾಂಚ್ ಇದೆ, ಅಲ್ಲಿ ಕೂಡ ಒಳ್ಳೊಳ್ಳೆ ಗಿಡಗಳಿದೆ. ನಿನ್ನೆನು ಕೂಡ ಹೋಗಿದೆ, ಒಂದ್ 5 ಕಲರ್ ದಾಸವಾಳ ಸಿಕ್ತು ನನ್ಗೆ, ವೆರಿ ರೇರ್ ಕಲರ್. ಆತರ ಗಿಡಗಳನ್ನು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಒಂದ್ಸರಿ ನರ್ಸರಿಗಳಲ್ಲಿ ಕಣ್ಣಾಯಿಸಿದ್ರೆ, ನೆಂಟರುಗಳ ಮನೆಗೆ ಹೋಗ್ತಾ ಇರ್ತೀವಿ, ಇಲ್ಲ ಲೀಸ್ಟ್ ಮೊಮೆಂಟ್ ಅಂದ್ರೆ ನೆಂಟರುಗಳ ಮನೆಯಲ್ಲಿ ಕಸಿ ಮಾಡದಲ್ಲೇನೆ ಬರೋಂತ ಗಿಡಗಳನ್ನು ತಂದು ಹಾಕೋಬಹುದು ಸರ್, ಅದು ಮಾಡಿದ್ದೀನಿ ನಾನು. ಇನ್ನು ನನ್ನ ಕುಶಾಲನಗರ ನನ್ನ ಅಕ್ಕ ಇದ್ದಾಳೆ, ಅಲ್ಲೂ ಅಷ್ಟೇ ಒಳ್ಳೆ ನರ್ಸರಿಗಳಿದ್ದಾವೆ, ಅಲ್ಲೂ ತುಂಬಾ ಗಿಡ ಕಲೆಕ್ಷನ್ಸ್ ಇದೆ, ಅಲ್ಲೂ ತರ್ತೇನೆ. ನಾನು ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಹೋಗ್ತೀನಿ, ಬ್ಯಾಂಗ್ಳೂರ್ ಸೈಡ್ ಹೋಗೋರಿದ್ರೆ ಒಂದ್ ರೌಂಡ್ ದೊಡ್ಡ ಆಲದ ಮರದ ಹತ್ರ ಹೋದ್ರೆ ಅಲ್ಲಿ 100 ಎಕರೆಗೆ ನರ್ಸರಿಗಳಿದ್ದಾವೆ. ನಿಮ್ಗೆ ಒಂದೇ ಇದರಲ್ಲಿ ತುಂಬಾ ಗಿಡಗಳು ಸಿಗ್ತವೆ, ವೆರೈಟಿ ಆಫ್ ಪ್ಲಾಂಟ್ಸ್ ಸಿಗುತ್ತೆ ಸರ್. ನಾನು ಎಲ್ಲೇ ಹೋದ್ರು ಯಾವ ಊರಿಗೆ ಹೋದ್ರು ಫಸ್ಟ್ ನರ್ಸರಿಗಳು ಎಲ್ಲಿದ್ದಾವೆ ಅಂತ ಕೇಳ್ಕೊಳ್ತೀನಿ, ಅಲ್ಲಿಗೆ ಒಂದು ವಿಸಿಟ್ ಕೊಡ್ತೀನಿ. ನಮ್ಮ ಮನೇಲಿ ಇಲ್ದೆ ಇರೋ ಗಿಡ ಅಲ್ಲಿದ್ರೆ ತಗೊಂಡ್ ಬರೋ ಅಭ್ಯಾಸ ಮಾಡ್ಕೊಂಡಿದೀನಿ. ಇನ್ನ ಅದಕ್ಕೆ ಬೇಕಾಗಿರೋ ಸಲಕರಣೆಗಳು ಅಲ್ಲೇ ಕೇಳಿದ್ರೆ ಕೊಡ್ತಾರೆ ಸರ್, ಈ ಪಾಟ್ ಅಂಗಡಿಲ್ಲೇ ಕೊಡ್ತಾರೆ. ಅದಕ್ಕೆ ಕುಬುಕ್ಲು ಮಾಡೋದಕ್ಕೆ ಮತ್ತೆ ಅದು ನೀರು ಹಾಕೋದಕ್ಕೆ ಗಿಡದ ಮೇಲೆ ಸಾಧ್ಯವಾದಷ್ಟು ನೀರನ್ನ ಚಿಮ್ಸಿದ್ರೆ ಗಿಡದ ಮೇಲೆ ಅದ್ರ ಮೇಲಿರೋ ಧೂಳು ಮತ್ತೆ ಹುಳ ಹುಪ್ಪೆ ಎಲ್ಲ ಹೊರಟೋಗ್ತವೆ, ಗಿಡ ಫ್ರೆಶ್ ಇರುತ್ತೆ ಸರ್. ನಮ್ ಬುಡಕ್ಕೆ ಹಾಕೋದಕ್ಕಿಂತ ಆತರ ನಮ್ಮ ಮಲೆನಾಡಲ್ಲಿ ಅದಕ್ಕೆ ಸೀನ್ ಪಟ್ಟಿ ಅಂತೀವಿ. ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಅದು ತೂತ ತೂತ ಇರುತ್ತೆ, ಅದು ನೀರನ್ನ ಸ್ಪ್ರೇ ಮಾಡ್ಕೊಂಡೆ ಹೋಗ್ಬೋದು. ಔಷಧಿ ಹೊಡಿಯೋದಕ್ಕೆ ನಾವು ಅದು ಆ ಮಿಷನ್ 2,500-3,000 ಆಗುತ್ತೆ. ಅದರ ಬದಲು ಯಾರಿಗಾದ್ರೂ ಒಬ್ರು ಗಾರ್ಡನ್ ಮೇಂಟೈನ್ ಮಾಡೋರು ಇರ್ತಾರೆ, ಸೊ ಯಾವಾಗ್ಲೂ ಒಂದ್ಸತಿ ಅವ್ರಿಗೆ ಒಂಚೂರು ದುಡ್ಡು ಕೊಟ್ಬಿಟ್ಟು ಬಂದು ಸ್ಪ್ರೇ ಮಾಡು ಅಂದ್ರೆ ಮಾಡಿ ಹೋಗ್ತಾರೆ ಸರ್. ಅವೆಲ್ಲ ನಾವೇ ಇಟ್ಕೊಂಡೇ ಇರ್ಬೇಕಂತೇನಿಲ್ಲ, ಕಾಸ್ಟ್ಲಿ ಇದೆ ಇದನ್ನ. ಆತರ ಮಾಡ್ಬೋದು, ಸಿಗ್ತಾರೆ ಗಾರ್ಡನರ್ಸ್ ಸಿಗ್ತಾರೆ. ಸೊ ಆಮೇಲೆ ತೀರಾ ಜಾಸ್ತಿ ಬೇಕಂದ್ರೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ತುಂಬಾ ಸಿಗುತ್ತೆ ಗಿಡಗಳದ್ದು, ಅದು ಕೂಡ ನೋಡ್ಬೋದು ಸರ್. ನಾನು ಅದನ್ನು ಕೂಡ ವಾಚ್ ಮಾಡ್ತಾ ಇರ್ತೀನಿ. ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ನಾವು ಮನೆ ನಿರ್ಮಾಣ ಮಾಡೋ ಅಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳಿಗೆ ಅಷ್ಟೇ ನಾವು ಗಮನ ಕೊಡ್ತೀವಿ ಅಂತ ಹೇಳಿ. ನಾವು ಕಾರ್ ಎಲ್ಲಿ ನಿಲ್ಲಿಸ್ಬೇಕು, ಹೇಗೆ ನಿಲ್ಲಿಸ್ಬೇಕು, ಅದಕ್ಕೆ ಎಷ್ಟು ಜಾಗ ಬೇಕು ಅಂತ ನೋಡ್ತೀವಿ. ಮತ್ತೆ ನಾವು ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಏನೇನು ಬೇಕು ಅದನ್ನ ಯೋಚನೆ ಮಾಡ್ತೀವಿ. ಅದೇ ರೀತಿ ಅಡುಗೆ ಮನೆ ವಿಷಯ ಬಂದಾಗ ಮಾತ್ರ ಹೆಣ್ಣಿಗೆ ಒಂದಷ್ಟು ಪ್ರಾಧಾನ್ಯತೆ ಕೊಡ್ತಾರೆ, ಇಲ್ಲಿಗೆ ಏನ್ ಬೇಕು, ಹೇಗ್ ಬೇಕು, ಎಷ್ಟು ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಈ ಗಿಡಗಳನ್ನ ಬೆಳಕಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಹೆಣ್ಮಕ್ಳನ್ನ ಕೇಳಬೇಕು ಅನ್ನೋ ಅಂತದ್ದು. ಯಾಕೆ ಅಂತ ಅಂದ್ರೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಕ್ಕಂಥವ್ರು ಅವರೇನೆ. ಈ ನಿಟ್ಟಿನಲ್ಲಿ ನಾವು ಮನೆ ಕಟ್ಟುವಾಗ್ಲೇನೆ ಗಿಡಗಳನ್ನು ಕೂಡ ಬೆಳೆದುಕೊಳ್ಬೇಕು, ಮನೆಯ ಹೊರಗೆ ಮತ್ತೆ ಒಳಗೆ ಎರಡ್ ಕಡೆಯೂ ಕೂಡ ಗಿಡ ಇರಬೇಕು ಅಂತ ಅಂದ್ರೆ ಹೇಗೆ ಮನೆಯನ್ನ ಪ್ಲಾನ್ ಮಾಡ್ಕೋಬೇಕು ಸರ್? ಇತ್ತೀಚೆಗೆ ಎಲ್ಲರೂ ಇಂಜಿನಿಯರ್ಸ್ ಮೇಲೆ ಪ್ಲಾನ್ ಮಾಡ್ಕೊಳ್ಳೋ ಪ್ರೈವೇಟ್ ಇಂಜಿನಿಯರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಮನೆ ಕಟ್ಟವರು. ಸೊ ನಾನು ಈ ಮೂಲಕ ಪ್ಲಾನ್ ಮಾಡ್ಕೊಡೋ ಇಂಜಿನಿಯರ್ಸ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಸೊ ನೀವು ಒಂದು ಸ್ಪೇಷಿಯಸ್ ಆಗಿ ಅಡಿಗೆ ಮನೆ ಒಂದು ಸ್ಪೇಷಿಯಸ್ ಆಗ್ಬೇಕು, ಒಂದು ಹಾಲ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿರ್ಬೇಕು. ಅದ್ರ ಜೊತೆಗೆ ಮನೆ ಕಟ್ಟವರಿಗೆ ಏನ್ ಚಿಂತೆ ಇರುತ್ತೆ, ದುಡ್ಡೆಲ್ ಜೋಡಿಸ್ಲಿ, ಇದು ಹೆಂಗ್ ಬರುತ್ತೆ, ಬರೀ ಆ ಟೆನ್ಷನ್ ಅಲ್ಲೇ ಇರ್ತಾರೆ. ಸೊ ನಾವು ಗೈಡ್ ಮಾಡೋರು ಅವರಿಗೆ, ನೋಡಿ ಮೇಡಮ್ ಈ ತರ ಒಂದಿಷ್ಟು ಜಾಗ ಬಿಟ್ಕೊಂಡ್ರೆ ನಿಮ್ಗೆ ಹೂವಿನ ಗಿಡ ಹಾಕೋಬಹುದು, ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಮ ಕಾರ್ ಶೆಡ್ ಅನ್ನ ಹಿಂಗೆ ಸ್ವಲ್ಪ ಡೌನ್ ಮಾಡಿದ್ರೆ ಮನೆ ಫ್ಲೋರ್ ಏರಿಯಾ ವಾಸಿಸ ಫ್ಲೋರ್ ಏರಿಯಾಗಿಂತ ಕಾರ್ ಶೆಡ್ ಇಂದ ಮತ್ತೆ ಪೋಟಿಕೋದು ಫ್ಲೋರ್ ಏರಿಯಾ ಡೌನ್ ರೋಡ್ ಲೆವೆಲ್ಗೆ ಅಟ್ ಲೀಸ್ಟ್ ರೋಡಿನ ಒಂದ್ 2 ಹೈಟ್ ಇದ್ರೆ ನಡೆಯುತ್ತೆ. ಸೊ ಆತರ ಮಾಡ್ಕೊಳ್ಳೋದ್ರಿಂದ ನಮ್ದು ರ್ಯಾಂಪ್ ಹೋಗಿ ಅಂದ್ರೆ ಕನೆಕ್ಟಿಂಗ್ ಇದು ಹೋಗಿ ರೋಡಿಗೆ ನಿಲ್ಲಲ್ಲ, ರೋಡ್ ಮತ್ತೆ ಅದು ಲೆವೆಲ್ ಇರುತ್ತೆ, ಅವಾಗ ರೋಡ್ ತಪ್ಪತ್ತೆ. ಸೊ ಜೊತೆಗೆ ಸೆಟ್ ಬ್ಯಾಕ್, ಅವ್ರೇನು ಚದ್ರದ ಲೆಕ್ಕದಲ್ಲಿ ದುಡ್ಡು ತಗೊಳ್ತಾ ಇರ್ತಾರೆ ಇಂಜಿನಿಯರ್ಸ್ ಇದು, ಸೊ ಅವರಿಗೆ ಚದ್ರದ್ದು ಬೇಕಾಗಿರುತ್ತೆ. ಬಟ್ ಇಲ್ಲಿ ಎಷ್ಟೊಂದ್ ಜನ ಸಾರ್ವಜನಿಕರು ಫುಲ್ ಆಗ್ತಾ ಇದಾರೆ ಈ ವಿಷಯದಲ್ಲಿ. ನಂದು ಲೆಕ್ಕದಲ್ಲಿ ಈ ಪ್ಲಾನಿಂಗ್ ಇಂಜಿನಿಯರ್ ಇದನ್ನೆಲ್ಲ ಪ್ಲಾನ್ ಮಾಡಿ ಫಸ್ಟೇ ಅವರಿಗೆ ಸಜೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಈಗ ನಾನೇ ಮನೆಯಲ್ಲಿ ಮಲ್ಕೊಂಡಾಗ ಯೋಚಿಸ್ತಾ ಇರ್ತೀನಿ, ನಾವು ಉಪಯೋಗಿಸ್ಕೊಳ್ಳೋದು ಎಷ್ಟು ಉಪಯೋಗಿಸ್ಕೋತೀವಿ ಈ ಮನೆಯಲ್ಲಿ ಒಂದ್ ದಿವಸದಲ್ಲಿ, ಇಡೀ ಮನೆ ಜಾಗ ಕಟ್ಟಿರೋ ಮನೆ ಅಟ್ ಎ ಟೈಮ್ ಯೂಸ್ ಮಾಡೋ, ಯಾವತ್ತು ಲೈಫ್ ಟೈಮ್ ಯೂಸ್ ಮಾಡಲ್ಲ ನಾವು. ಅದಕ್ಕೆ ಯಾಕೆ ಒತ್ತಲಿಸ್ಕೊಂಡು ರೋಡ್ ಒತ್ತಲಿಸ್ಕೊಂಡು ಪಕ್ಕದವ್ರ ಜಾಗ ಒತ್ತಲಿಸ್ಕೊಂಡು ಅಕ್ಕಪಕ್ಕ ಗಾಳಿ ಬೆಳಕಿಲ್ದಂಗೆ ಸೆಟ್ ಬ್ಯಾಗ್ ಬಿಡದಲ್ಲೇ ಕಟ್ಕೊಳ್ಳೋ? ನನ್ನ ಪ್ರಾಕ್ಟಿಕಲ್ ಆಗಿ ಯೋಚಿಸ್ತಾ ಇರ್ತೀನಿ, ನನ್ನ ಮನೇಲಿ ಮಲ್ಕೊಂಡಾಗ ಒಬ್ಳೆ ಇದ್ದಾಗ ನಾ ಇಷ್ಟೇ ಅಲ್ವಾ ಈ ಸೋಫಾ ಅಷ್ಟೇ ಎಲ್ಲ ಯೂಸ್ ಆಗ್ತಿರೋದು, ನಾ ಏನಕ್ಕೆ ಇಷ್ಟು ದೊಡ್ಡದು ಕಟ್ಟೆ, ಇನ್ನೊಂಚೂರು ಸಣ್ಣದ್ ಕಟ್ಟಿದ್ರೆ ಇನ್ನೊಂದಷ್ಟು ಗಿಡ ಹಾಕೋದಾಗಿತ್ತಲ್ಲ. ಸೊ ಆ ತರ ಬಂದಿದೆ, ಬಟ್ ಮನೆ ಕಟ್ಟಾದ್ಮೇಲೆ ಬಂದಿದೆ ಅದೆಲ್ಲ. ಇನ್ನ ಮನೆ ಕಟ್ಟವರು ಸ್ವಲ್ಪ ಈ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಪ್ಲಾನಿಂಗ್ ಇಂಜಿನಿಯರ್ಸ್ ಅವ್ರ ಕಸ್ಟಮರ್ಸ್ಗೆ ಒಳ್ಳೆ ಗೈಡ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್. ಅಂತ ಅಂದ್ರೆ ಕೇವಲ ನಾವು ವಾಸ ಮಾಡೋ ಜಾಗ ಅಷ್ಟೇ ಅಲ್ಲ, ಅದನ್ನು ಮೀರಿ ನಮ್ಗೆ ಇನ್ನೂ ಏನೋ ಬೇಕಾಗಿರುತ್ತೆ, ಅದನ್ನು ಕೂಡ ಮನೆ ಕಟ್ಟುವಾಗಲೇ ನಾವು ಪ್ಲಾನ್ ಮಾಡ್ಕೊಂಡು. ಈಗ ನಾನು ಇಂಜಿನಿಯರ್ ಆದ್ರೂ ಕೂಡ ನನ್ನ ಮನೆ ಕೂಡ ಬೇರೆ ಇಂಜಿನಿಯರ್ ಹತ್ರನೇ ಪ್ಲಾನ್ ಮಾಡಿಸಿದ್ದು. ಸೊ ಅವ್ರು ಎಷ್ಟೊಂದು ನಮ್ಗೆ ಗೈಡ್ ಮಾಡಿರ್ಲಿಲ್ಲ, ಮಿಸ್ಟೇಕ್ಸ್ ಆಗಿದ್ದಾವೆ. ಅವಾಗ ನಾ ಅನ್ಕೋತೀನಿ ನಾವು ಇಂಜಿನಿಯರ್ಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀವಿ, ಅವ್ರು ಒಳ್ಳೆ ಗೈಡ್ ಮಾಡ್ಬೋದು. ಯಾಕೆಂದ್ರೆ ಸಿವಿಲ್ ವರ್ಕ್ ಯಾವಾಗ್ಲೂ 100 ವರ್ಷ ಬಾಳುತ್ತೆ, ನಾವೇನ್ ತಪ್ಪು ಮಾಡ್ತೀವಿ ಅದು 100 ವರ್ಷ ಕಾಣಿಸ್ತಾನೂ ಇರುತ್ತೆ. ಸೊ ಹಾಗಾಗಿ ಸಿವಿಲ್ ಇಂಜಿನಿಯರ್ಸ್ ಮತ್ತೆ ಆರ್ಕಿಟೆಕ್ಟ್ಸ್ ಈ ನಿಟ್ಟಲ್ಲಿ ಒಂದು ಗಾರ್ಡನಿಂಗ್ ಒಂದು ಚೂರು ರೋಡ್ ಎನ್ಕ್ರೋಚ್ ಆಗ್ತಿಲ್ಲಂಗೆ ಪ್ಲಾನ್ ಮಾಡ್ಕೊಡ್ಬೇಕಾಗಿ ಎಲ್ಲಾ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್ ಅವ್ರಗಳನ್ನ. ನೀವೊಬ್ರು ಗೃಹಿಣಿ, ಆದ್ರೆ ಕೇವಲ ಗೃಹಿಣಿ ಅಲ್ಲ, ನೀವು ಹೊರಗೆ ಉದ್ಯೋಗಿಯೂ ಕೂಡ ಹೌದು, ಸಾರ್ವಜನಿಕ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ಕೂಡ ಹೌದು. ನೀವು ಹೊರಗಡೆನೂ ಕೂಡ ಕೆಲಸ ಮಾಡ್ಕೊಂಡು ಮನೆಯಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಅಂತಂದ್ರೆ ಮನೆಯಲ್ಲೂ ಕೂಡ ಯಾರು ಸರ್ವೆಂಟ್ಸ್ ಇಲ್ಲ, ನಿಮ್ಗೆ ಅಗತ್ಯ ಇರೋ ಅಂತ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ಕೊಳ್ತೀರ, ಜೊತೆಗೆ ಗಿಡಗಳ ಆರೈಕೆಯೂ ಕೂಡ ನಿಮ್ದೇನೆ, ಇದೆಲ್ಲವುದನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸರ್, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಆಮೇಲೆ ಪ್ರತಿ ಒಂದು ಕೆಲಸನ ನಾವು ಇಷ್ಟಪಟ್ಟು ಮಾಡಿದಾಗ ಅದು ನಮ್ಗೆ ಈಸಿ ಅಂತ ಅನ್ಸುತ್ತೆ. ಸೊ ನಮ್ಗೆ ಮನ್ಸ್ ಇಲ್ದಲೇ ಮಾಡಿದ್ರೆ ಒಂದ್ ಸಣ್ಣ ಕೆಲ್ಸನೂ ದೊಡ್ಡ ಕೆಲ್ಸ ಅಂತ ಅನ್ಸುತ್ತೆ. ಇನ್ನೊಂದು ಚೇಂಜ್ ಆಫ್ ವರ್ಕ್ ಇಸ್ ರೆಸ್ಟ್ ಅಂತ ಹೇಳ್ತೀವಿ. ನಾವು ಆಫೀಸ್ ಕೆಲಸ ಮಾಡಿ ಬಂದಿರ್ತೀವಿ, ದಣ್ದಿರ್ತೀವಿ, ಬಂದು ಕೂತ್ಕೊಳ್ಳೋದ್ರಿಂದ ನಮ್ದು ಬಾಡಿ ಪೇನ್ ಏನು ಅದು ಕ್ಲಿಯರ್ ಆಗಲ್ಲ ನನ್ನ ಲೆಕ್ಕದಲ್ಲಿ. ನೀವು ಅದೇ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ನಮಗೆ ಆ ಪೇನು ಮರ್ತೋಗಿರುತ್ತೆ, ಆ ಸ್ಟ್ರೆಸ್ ಮರ್ತೋಗುತ್ತೆ ಸರ್. ಸೊ ಹಾಗಾಗಿ ನಾನು ಹೆಚ್ಚು ನಾನು ಈವನ್ ಮನೆಯಲ್ಲೂ ಕಂಪ್ಯೂಟರ್ ಇದೆ, ಎಸ್ಟಿಮೇಷನ್ಸ್ ಎಲ್ಲ ಲೇಟ್ ನೈಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಯಾವ್ಯಾವ್ದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಅಂತ ನನ್ನ ಮನ್ಸಿಗೆ ಬಂದ್ಬಿಡುತ್ತೆ, ಅವಾಗ ನಂಗೆ ಕಷ್ಟ ಅಂತ ಅನ್ಸಲ್ಲ. ಈಗ ರಾತ್ರಿ ನಮ್ಮ ಮನೆಯವ್ರು ಕೇಳ್ತಾ ಇರ್ತಾರೆ ಅದ್ ಏನ್ 12 ಗಂಟೆವರೆಗೂ ಅದು ಏನ್ ಮಾಡ್ತಾ ಇದೀಯಾ ಅಂತ ಅಂತಾರೆ. ಬಟ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್. ನೀರ್ ಹಾಕೊಳ್ಳೋದಂತೂ ನಮ್ಮ ಮನೆಯವರೇನೆ, ಮೇಲೆ ಕೆಳಗಡೆ ಎಲ್ಲ ನೀರ್ ಹಾಕೊಳ್ಳೋದು. ಯಾಕಂದ್ರೆ ನಾನು ಇನ್ ಟೈಮ್ ಮನೆಗೆ ಬರೋದಿಲ್ಲ ಸರ್, ನಮ್ಮವೆಲ್ಲ ಇಂಜಿನಿಯರ್ಸ್ ಡ್ಯೂಟಿ ಹೆಂಗಿರುತ್ತೆ, ಯಾವಾಗ ನಾವು ಮನೆಯಿಂದ ಆಚೆ ಹೋಗ್ತೀವಿ ಯಾವಾಗ ಬರ್ತೀವಿ ಗೊತ್ತೇ ಇರಲ್ಲ, ಅಲರ್ಟ್ ಇರಬೇಕು. ಆಮೇಲೆ ಈಗ ಈವನ್ ಸಂಡೇಸ್ ಕೂಡ ನಮ್ಗೆ ರಜಾ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾರೋ ಗುತ್ತಿಗೆದಾರು ನನ್ನ ನಾಳೆ ನಮ್ಮ ಬ್ಯಾಚ್ ರೆಡಿ ಇದೆ ಇವತ್ತು ರಸ್ತೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಾವು ಹೋಗಿ ನಿಂತ್ಕೋಬೇಕಾಗುತ್ತೆ ಸೈಟ್ ಅಲ್ಲಿ. ಸೊ ಆ ತರ ಎಲ್ಲ ಟೈಮು ಕೂಡ ನನ್ಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದ್ರ ಮಧ್ಯೆ ನಾನು ಲೇಟ್ ನೈಟ್ ಈವ್ನಿಂಗ್ ಮತ್ತೆ ಲೇಟ್ ನೈಟ್ ಸ್ವಲ್ಪ ಜಾಸ್ತಿ ಸಮಯ ಕೊಡ್ತೀನಿ, ಬೆಳಗ್ಗೆ ಹೊತ್ತು ಅಡಿಗೆ ಮಾಡೋದು ಈ ತರ ಇರುತ್ತೆ. ಈಗ ಅದೇ ಮನೆ ಕೆಲಸದವರು ನನಗೆ ಸೂಕ್ತವಾಗಿ ಸಿಕ್ಕಿರ್ಲಿಲ್ಲ. ಸೊ ಒಂದ್ ವೇಳೆ ಮನೆ ಕೆಲಸದವ್ರನ್ನ ಹುಡುಕ್ತಾ ಇದೀನಿ, ಅವರು ಸಿಕ್ಕಿದಾರೆ ಅಂದ್ರೆ ನಾನು ಇನ್ನೂ ನಾನು ಗಿಡಗಳ ಬಗ್ಗೆ ಇನ್ನೂ ಹೆಚ್ಚು ಒಲವು ಕೊಡ್ಬೋದು, ಆಮೇಲೆ ಸಮಯನ ಕೊಡ್ಬೋದು ಸರ್. ಫ್ರಾಂಕ್ಲಿ ಸ್ಪೀಕಿಂಗ್ ನನ್ಗೆ ಸತ್ಯ ಹೇಳಬೇಕಂದ್ರೆ ನನ್ನ ಮೆಂಟಲ್ ಸ್ಟ್ರೆಸ್ ಅನ್ನ ನನ್ನ ಮಾನಸಿಕ ಒತ್ತಡನ ಈ ಗಿಡಗಳು ಮ್ಯಾಕ್ಸಿಮಮ್ ಕಡಿಮೆ ಮಾಡಿದೆ ಸರ್. ಇದು ನನ್ನ ವೈಯಕ್ತಿಕ ಅನುಭವ, ಯಾರು ಬೇಕಾದ್ರೂ ಅದನ್ನ ಮಾಡಿ ನೋಡ್ಬೋದು, ಖಂಡಿತ ಅವರಿಗೂ ಅನ್ಸುತ್ತೆ ನಾನು ಹೇಳಿದ್ದು ಸತ್ಯ ಅಂತ. ನಾನು ಹಾಸ್ಪಿಟ್ಲಿಗೆ ಹೋಗೋದು, ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು, ಇವತ್ತಿಂದ ಸ್ಟ್ರೆಸ್ ಆಗ್ತದೆ ಅದು ಎಲ್ಲೂ ಇಲ್ಲ. ನಾನು ಈವನ್ ತಲೆನೋವು ಬಂದರೂ ತುಂಬಾ ರೇರು ಸರ್ ಮಾತ್ರೆ ತಗೊಂಡಿರೋದು, ತುಂಬಾ ರೇರು. ತಲೆಗೆ ಎಣ್ಣೆ ಹಚ್ಕೊಂಡು 3 ದಿವಸ ಆಫೀಸ್ಗೆ ಹೋಗ್ತೀನಿ ವಿನ ಟ್ಯಾಬ್ಲೆಟ್ಸ್ ಮೆಡಿಸಿನ್ಗೆ ತುಂಬಾ ಕಡಿಮೆ ಇಂಪಾರ್ಟೆನ್ಸ್ ನಾನು ಕೊಟ್ಟಿದ್ದೀನಿ. ಸೊ ತಲೆ ನೋವ್ತಾ ಇದೆ ಅಂದಾಗ ನಾನು ಕೆಲಸನ ಬೇರೆ ಯಾವ್ದೋ ಒಂದು ಮಾಡ್ತಾ ಇದ್ದೀನಿ, ಸಿಸ್ಟಮ್ ಬಿಟ್ಟು ಎದ್ದು ಗಿಡದ ಹತ್ರ ಬರ್ತೀನಿ, ಇಲ್ಲ ಗಿಡದ ಹತ್ರ ಎಲ್ಲ ಆಯ್ತು ಬೆನ್ನೋ ಬರ್ತಾ ಇದೆ ಅಂದಾಗ ಹೋಗಿ ಸಿಸ್ಟಮ್ ಮುಂದೆ ಕೂತ್ಕೋತೀನಿ, ಇಲ್ಲ ಪಾತ್ರೆ ತೊಳೆಯಕ್ಕೆ ಕೂರ್ತೀನಿ. ಆತರ ಹೆಚ್ಚು ಸಮಯನ ಕೊಡ್ತೀನಿ ಸರ್, ನಾನು ಆತರ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ. ಹಾಗಾಗಿ ಹೊರಗೆ ಅಷ್ಟು ನೀವು ಬಿಸಿ ಇದ್ರು ಕೂಡ ಒಳಗಡೆ ನಂದನವನವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಅದಂತೂ ಆತ್ಮತೃಪ್ತಿ ಇದೆ ಸರ್. ಇವತ್ತು ಬಂದ್ರೆ ನಿಮಗೆ ಒಂದು 100 ಕಲರ್ಸ್ ಹೂವು ನೋಡಬಹುದು ನಮ್ಮ ಮನೆಯಲ್ಲಿ ಕಾಂಪೌಂಡ್ ಒಳಗಡೆ. ಹೌದು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಎಲ್ಲಾ ಗಿಡಗಳು ಕೂಡ ಆರೋಗ್ಯದಾಯಕವಾಗಿದ್ದಾವೆ. ಸಾಮಾನ್ಯವಾಗಿ ನಾವು ಸಾವಯವ ಪದ್ಧತಿಯಲ್ಲಿ ಮಾಡಿದಾಗ ಎಷ್ಟು ನಮ್ಮ ತೋಟ ಚೆನ್ನಾಗಿರುತ್ತೋ ಅಷ್ಟು ಹಸನಾಗಿದೆ, ಯಾವ ಗಿಡಗಳು ಕೂಡ ಮಂಕಾಗಿಲ್ಲ, ಯಾವುದು ಕೂಡ ಒಣಗಿಲ್ಲ, ಯಾವುದು ಕೂಡ ಪೌಷ್ಟಿಕಾಂಶದ ಕೊರತೆಯಿಂದ ನರಳ್ತಾ ಇಲ್ಲ. ಹೀಗೆ ಇಷ್ಟೊಂದು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಸರ್? ಈಗ ಸಾಮಾನ್ಯ ನಮ್ಗಳಿಗೆ ಫೋನ್ ಬರ್ತಾನೆ ಇರ್ತೇವೆ, 1/2 ಗಂಟೆ ಮಾತಾಡೋರು ಇರ್ತಾರೆ, 10 ನಿಮಿಷ ಮಾತಾಡೋರು ಇರ್ತಾರೆ. ಸೊ ನನ್ನ ಫೋನ್ ಅಂತೂ ಜೊತೆಗೆ ಇಟ್ಕೊಂಡಿರ್ತೀನಿ, ಇಲ್ಲ ಅಂತಲ್ಲ. ನಾನು ಟೆರೆಸ್ಗೆ ಹೋದ್ರೆ ಒಂದು ಕೈಯಲ್ಲಿ ಫೋನ್ ಇರುತ್ತೆ, ಇನ್ನೊಂದು ಕೈಯಲ್ಲಿ ಪಾಟ್ ಅಲ್ಲಿ ಏನು ಹಳ ಬೆಳೆದಿರುತ್ತೆ, ಆಮೇಲೆ ಹೂ ಬಂದು ಮತ್ತೆ ಹೂ ಒಣಗಿರುತ್ತಲ್ಲ ಅದನ್ನ ರಿಮೂವ್ ಮಾಡ್ತಾ ಇರಬೇಕು, ಅವಾಗ ಗಿಡ ತುಂಬಾ ಚೆನ್ನಾಗಿ ಫ್ರೆಶ್ ಅನ್ನಿಸ್ತವೆ. ಸೊ ಒಂದೇ ಗಿಡದಲ್ಲಿ ನೀರು ಹಾಕೊಳ್ತೀನಿ, ಕುಬುಕ್ಲು ಮಾಡ್ಕೊಳ್ತೀನಿ, ಆಮೇಲೆ ಗೊಬ್ಬರ ಇದ್ರೆ ಹಾಕೊಳ್ತಾ ಇರ್ತೇನೆ. ಈ ಕಡೆ ಆಫೀಸ್ ಕೆಲಸ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡೋದು ಎಲ್ಲ ನಡೀತಾನೆ ಇರುತ್ತೆ ಒಂದ್ ಕೈಯಲ್ಲಿ, ಇನ್ನೊಂದ್ ಕೈಯಲ್ಲಿ ಈ ತರ ಇದಾಗ್ತಾ ಇರುತ್ತೆ. ನೈಟ್ ಒಂದು ರಾತ್ರಿ 10-11 ಗಂಟೆವರೆಗೂ ಟೆರಸ್ ಮೇಲೆ ಇದ್ದಾಗ ಅದೊಂಥರ ಗಾಳಿ ಸಿಗುತ್ತೆ, ವಾಕ್ ಆದಂಗಾಗುತ್ತೆ. ಸೊ ಆ ತರ ಹೂ ಒಣಗಿದ ತಕ್ಷಣ ಎಲ್ಲ ರಿಮೂವ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಅದು ಪುಡಿ ಸುಮ್ಮನೆ ಮುಂದೆ ಬರ್ತಾ ಇದೆ, ಬೆಳೀತಾ ಇದೆ, ಅದು ನೆಕ್ಸ್ಟ್ ಪ್ರೋಗ್ರೆಸ್ ಬರಲ್ಲ ಅಂದಾಗ ಅದನ್ನ ಕಟ್ ಮಾಡ್ತಾ ಇರ್ತೀವಿ. ಸೊ ಈ ತರ ಎಲ್ಲ ಮೇಂಟೆನೆನ್ಸ್ ತುಂಬಾ ಬೇಕಿರುತ್ತೆ ಸರ್. ಸೊ ಸದಾ ಅದಕ್ಕೆ ಒಂದಷ್ಟು ಟೈಮ್ ಕೊಟ್ಟು ಅದನ್ನ ಮಾಡ್ತಾ ಇರ್ಲಾಗಿ ಅದು ಖಂಡಿತ ಹಂಗಾಗಿ ನೀವು ಬಂದಾಗ ಎಲ್ಲಾ ಗಿಡಗಳು ಫ್ರೆಶ್ ಅನ್ಸುತ್ತೆ. ಈಗ ಬಂದ್ರು ನಿಮಗೆ ಗಿಡ ಫ್ರೆಶ್ ಅನ್ಸುತ್ತೆ ಸರ್. ಕಡೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ, ನಾವು ಗಿಡಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಬಯಾಲಜಿಯಲ್ಲಿ, ಅಲ್ಲಿ ಬಯಾಲಜಿ ಫೇಲ್ ಆಯ್ತು, ಇಲ್ಲಿ ಹೆಂಗ್ ಸಕ್ಸಸ್ ಆಯ್ತು ಅಂತ ಸರ್? ಎಲ್ಲ ಅನುಭವ ನಮ್ದು ಓದಿಗೂ ಇದಕ್ಕೂ ಸಂಬಂಧ ಅಂದ್ರೆ, ಐ ಮೀನ್ ನೀವ್ ಹೇಳಿದ್ದು ಕರೆಕ್ಟ್, ಬಟ್ ನನಗೆ ಪ್ರಾಕ್ಟಿಕಲ್ ಆಗಿ ನಾನು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈವನ್ ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಗದ್ದೆ ನಾಟಿ ಟೈಮಲ್ಲಿ ಕೂಲಿ ಟೈಮಲ್ಲಿ ಊರಿಗೆ ಹೋಗಿ ನನ್ನ ಅಪ್ಪ ಅಮ್ಮಗೆ ಸಹಾಯ ಮಾಡ್ತಾ ಇದ್ದೆ. ನಮ್ ಕಡೆ ಕೂಲಿ ಆಳು ಅದೆಲ್ಲ ಸಿಗೋದು ಕಡಿಮೆ, ಅದು ಸೊ ಮುಯ್ಯಾಳು ಅಂತ ಮಾಡ್ಕೊಳ್ತಾರೆ. ನನ್ನ ಅಪ್ಪ ಅಮ್ಮಗೆ ವಯಸ್ಸಾಗ್ತಾ ಆಗ್ತಾ ಮುಯ್ಯಾಳಿಗೆ ಕರೆಯೋದು ಕಡಿಮೆ ಆಗ್ತಾ ಇತ್ತು. ಅವಾಗ ನಾವೇ ಎಲ್ಲ ಅಕ್ಕ ತಂಗಿಯರು ಎಲ್ಲ ಹೋಗಿ ಕೆಲಸ ಮಾಡ್ಕೊಟ್ಟಿದೀವಿ. ನಮ್ಮ ಅಕ್ಕಂದಿರಿಗೆ ಅವ್ರ ಅಡಿಗೆ ಮಾಡೋದಂತೆ, ನಮಗೆ ಯಾರ್ಯಾರಿಗೆ ಜಮೀನ್ ಕೆಲಸ ಬರುತ್ತೆ ನಾವು ಹೋಗಿ ಆ ಟೈಮಲ್ಲಿ ಮಾಡ್ಕೊಡೋದೆಲ್ಲ ಮಾಡ್ತಾ ಇದ್ವಿ. ಸೊ ಅದು ನಮ್ಮ ಅಪ್ಪ ಒಂದಷ್ಟು ಹೇಳೋರು, ನನ್ನ ತಾತ ಒಂದಷ್ಟು ಶೇರ್ ಮಾಡ್ಕೊಡ್ತಾರೆ ನಮ್ಗೆ. ಅವರು ಎಂಟಮಾಲಜಿನಲ್ಲಿ PhD ಮಾಡಿರೋದು, ಗೆದ್ದಲು ಹುಳು ಅದ್ರದ್ದೆಲ್ಲ. ಹೀಗೆ ನನ್ಗೆ ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಬಂದಿತ್ತು ಸರ್. ನಂದು ಬಯಾಲಜಿ ಫೇಲ್ ಆಗಿಲ್ಲ ಅಂದ್ರೆ ನಂದು ಏಮ್ ಇದ್ದಿದ್ದು ನನ್ನ ಅಜ್ಜನ ತರ ಕೃಷಿ ಅದ್ರಲ್ಲೇ ಹೋಗ್ಬೇಕಂತಿತ್ತು. ಹೌದು, ಅದೇ ನನ್ನ ಅಜ್ಜ ಏನೇನು ಓದಿದಾರೆ ಹಂಗೆ ಹೋಗ್ಬೇಕಂತ ಆಸೆ ಇತ್ತು. ಸೊ ಒಂದು ಬಯಾಲಜಿ CBSE ನಾನು ಓದಿರೋದು, ಒಂದೆರಡು ಸತಿ ಕಟ್ಟಿದೆ, ಅದು ಫೇಲ್ ಆಗ್ತಾನೆ. ನನ್ನ ಹಣೆ ಬರದಲ್ಲಿ ಇಂಜಿನಿಯರ್ ಆಗ್ಬೇಕಂತಿತ್ತು, ನನಗೆ ಗೊತ್ತಿಲ್ಲ, ಅದು ನಂದು ಬ್ಯಾಡ್ ಲಕ್ ಅಂತ ಅನ್ಕೋತೀನಿ. ಆಮೇಲೆ ನಂದು ಸೋಂಬೇರಿತನ ಇದೆ, ನನ್ನ ನೆಗ್ಲಿಜೆನ್ಸಿ ಕೂಡ ಇದೆ ಸರ್, ನಾನು ನನ್ನ ಏಮ್ ರೀಚ್ ಆಗದೆ ಇರೋದಕ್ಕೆ. ಸೊ ನಾನು ಇಷ್ಟಪಟ್ಟಿದ್ದು ನಂದು ಲೈಫ್ ಅಲ್ಲಿ ಆಗಿಲ್ಲ, ಅದೊಂದು ಬೇಸರ ಇದೆ ಸರ್. ಇಲ್ಲ, ನೀವು ಅಗ್ರಿಕಲ್ಚರ್ ಸೈನ್ಸ್ ಓದಿದ್ರೆ ಅಗ್ರಿಕಲ್ಚರ್ ಸೈನ್ಸ್ ಅಷ್ಟೇ ಸೀಮಿತ ಆಗಿರ್ತಾ ಇದ್ರಿ, ಈಗ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಬಹುದು. ಸಿವಿಲ್ ವರ್ಕ್ ಅಭ್ಯಾಸ ಆಗಿದೆ, ಕೆಲಸ ಮಾಡಿಸ್ತಾ ಮಾಡಿಸ್ತಾ ಈವನ್ ಸಿವಿಲ್ ವರ್ಕ್ ಸ್ವಲ್ಪ ಅನುಭವ ಜಾಸ್ತಿ ಆಗಿದೆ ಸರ್. ಈಗ ಒಂಥರ ಪ್ಲಾಂಟ್ ಡಾಕ್ಟರ್ ತರನು ಕೂಡ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ. ಇಷ್ಟೊಂದೆಲ್ಲ ಗಿಡಗಳನ್ನ ಬೆಳೆದುಕೊಳ್ಳುವುದರ ಜೊತೆಗೆ ಒಂದಷ್ಟು ಗಿಡಗಳನ್ನ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ನಿಮ್ಮ ಮನೆಗೆ ಬರ್ತಕ್ಕಂಥ ಅತಿಥಿಗಳಿಗೆ ಉಡುಗೊರೆ ಯಾಕೆ ಕೊಡ್ತಕ್ಕಂಥದ್ದು, ಕೊಡುಗೆ ಯಾಕೆ ಕೊಡ್ತಕ್ಕಂಥದ್ದು, ಈ ಮೂಲಕ ಏನ್ ಸಂದೇಶ ಕೊಡಬೇಕು ಅಂತ ಹೊರಟಿದ್ದೀರಿ ಸರ್? ಏನೂ ಇಲ್ಲ, ನಮ್ಮ ಮನೆಗೆ ಬರೋರು ಫಸ್ಟ್ ಗಾರ್ಡನ್ ನೋಡಿ ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ನೋಡ್ತಾ ಇರ್ತೀನಿ. ಕೆಲವರು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ, ಅದರ ಬಗ್ಗೆ ಕೇಳ್ತಾ ಇರ್ತಾರೆ, ಇದೆಂಗ್ ಮಾಡಿದ್ರಿ, ಎಲ್ಲಿಂದ ತಂದ್ರಿ ಎಲ್ಲ. ಈವನ್ ಅದರಲ್ಲಿ ಲೇಡೀಸ್ ಅಂತ ಏನಿಲ್ಲ, ಈವನ್ ನನ್ನ ಫ್ರೆಂಡ್ಸ್ ಜೆಂಟ್ಸ್ ಇವರೆಲ್ಲ ಇದಾರಲ್ಲ, ಅವರು ಕೂಡ ಬಂದವರು, ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಆಮೇಲೆ ನಮ್ಮ ಮನೆಯವರಿಗೆ ಇದು ಮಾಡಕ್ಕೆ ಬರಲ್ಲ, ಪಾಟ್ ಎಲ್ಲ ಇದೊಂದು ಕೊಡ್ತೀರಾ ತಗೊಂಡೋಗಿ ಅವರಿಗೆ ಅಭ್ಯಾಸ ಮಾಡಿಸ್ತೀವಿ ಅಂತ ಹೇಳಿ ತಗೊಂಡು ಹೋಗಿರೋರು ಇದಾರೆ. ಸೊ ನನ್ನ ಹತ್ರ ಒಂದೇ ಕಲರ್ದ ಗಿಡ 3-4 ಇದ್ದಾಗ ಕೊಟ್ಟಿದ್ದೀನಿ. ಆಮೇಲೆ ನನಗೆ ತುಂಬಾ ಇಷ್ಟಪಡೋದು ನಮ್ಮ ವೀಣಾ ಗೋಪಾಲ್ ಮೇಡಮ್ ಇದ್ದಾರೆ, ಶಾಸಕರ ಅತ್ತೆ ಅವರು. ಅವರು ನಂದು ಸ್ಟೇಟಸ್ ನೋಡಿ ನಮ್ಮ ಮನೆಗೆ ಒಂದು ವಿಸಿಟ್ ಮಾಡಿದ್ರು. ಅವತ್ತು ನಾನು ಒಂದು ರೇರ್ ಕಲರ್ ಒಂದು ಗಿಡ ತಂದಿಟ್ಟಿದೆ, ಅದಕ್ಕೇನೋ ಸಂಡೇ ಮಂಡೇ ಅಂತ ಆ ನರ್ಸರಿನಲ್ಲಿ ಹೇಳ್ತಾರೆ, ಪರ್ಪಲ್ ಅಂಡ್ ವೈಟ್. ಮೇಡಮ್ ಅವತ್ತು ಬಂದು ನಮ್ಮ ಮನೆಗೆ ವಿಸಿಟ್ ಮಾಡಿ ಗಿಡ ಎಲ್ಲ ನೋಡಿದ್ರು, ಆ ಗಿಡ ಇಷ್ಟಪಟ್ರು, ಅವ್ರ ಖುಷಿ. ಈ ವಯಸ್ಸಲ್ಲಿ ಕೂಡ ಅವರು ತುಂಬಾ ಗಾರ್ಡನಿಂಗ್ ಮಾಡ್ತಾ ಇದಾರೆ. ಇಬ್ರು ತುಂಬಾ ಇತ್ತೀಚೆಗಂತೂ ಗಿಡದ ಬಗ್ಗೆ ತುಂಬಾ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ನರ್ಸರಿಗಳಿಗೆ ಹೋದ್ರೆ ಇದೇ ಬೇಕಾ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ. ಆತರ ಅವರು ಇಂಟ್ರೆಸ್ಟ್ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ, ಕೊಡ್ತೀನಿ ಸರ್. ಮೇಡಮ್ ಅಷ್ಟು ಖುಷಿ ಪಟ್ಟಾಗ ನಾನು ಅದು ಗಿಡ ಕೊಟ್ಟೆ, ಅವ್ರ ಮನೇಲಿ ಹೂ ಬಿಡ್ತು, ಅದಕ್ಕೆ ಫೋಟೋಸ್ ಹಾಕ್ತಾರೆ ತೆಗೆದು, ನೋಡು ನೀನ್ ಕೊಟ್ಟಿದ್ದು ಗಿಡಗಳಲ್ಲಿ ಅಂತ. ಆತರ ತುಂಬಾ ಜನ ನನ್ನ ಸ್ಟೇಟಸ್ ನೋಡಿ ಮನೆಗೆ ಬಂದಿರೋರು ಇದ್ದಾರೆ. ಎಷ್ಟೊಂದು ಜನ ಮೀಟಿಂಗ್ ಎಲ್ಲ ಹೋದಾಗ ನಮ್ಮ ಇವರು ಮೀಡಿಯಾದವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಗಿಡಗಳನ್ನ ನೋಡಿ. ಮತ್ತೆ ಈ ಮದ್ವೆಗೆಲ್ಲ ಇನ್ವಿಟೇಷನ್ ಕೊಡಕ್ಕೆ ಬರ್ತಾರಲ್ಲ, ಅವಾಗ ನೆನಪಿಗೆ ಅಂತ ಒಂದು ಗಿಡ ಕೊಟ್ಟು ಕಳಿಸ್ತೀನಿ ಗಿಫ್ಟ್ ಆಗಿ. ಅದನ್ನ ನಾನು ಒಂದ್ ವೇಳೆ ನನ್ನ ಹತ್ರ ಇಲ್ಲೇ ಇರೋ ಗಿಡ ಅವರಿಗೆ ಕೊಟ್ಟೆ ಅಂದ್ರೆ ನೆಕ್ಸ್ಟ್ ನಾನು ಆ ಗಿಡನ ತಂದ್ಕೊಳ್ತೀನಿ, ಹೋಗ್ಬಿಟ್ಟು ನರ್ಸರಿನಲ್ಲಿ ಹುಡುಕಿ ತಂದ್ಕೊಳ್ತೀನಿ. ಅಂದ್ರೆ ಅವರು ಅದು 1-2 ಅಂತ ಬೆಳೀತಾ ಹೋದಾಗ ಅವರಿಗೂ ಒಂದು ಇಂಟ್ರೆಸ್ಟ್ ಬಂದಾಗ ಅವ್ರ ಮನೇಲೂ ಅವರು ಜಾಸ್ತಿ ಬೆಳೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಅವರ ಆಸೆಗೆ ನಾನು ಸಪೋರ್ಟ್ ಮಾಡ್ತೀನಿ ಸರ್, ಈ ತರ ಸಪೋರ್ಟ್ ಮಾಡ್ತೀನಿ ಗಿಡ ಕೊಡೋದ್ರಿಂದ. ಅದು ಹೆಚ್ಚು ವಿಸ್ತರಣೆ ಆಗ್ಲಿ ಅನ್ನೋದು ಒಂದು. ಈಗ ನಾವು ಬೆಳೆದದ್ದು ಎಲ್ಲವೂ ಕೂಡ ಉಳಿಯುತ್ತೆ ಅಂತ ಅಲ್ಲ, ಅದು ಯಾವ್ದೋ ಕಾರಣಕ್ಕೂ ಹೋಗ್ಬಹುದು, ನಾವು ಬೇರೆಯವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ಮತ್ತೆ ವಾಪಸ್ ತರತಕ್ಕಂತ ಸಾಧ್ಯತೆ ಇರುತ್ತೆ. ಹೌದು ಸರ್, ಆ ನಾಲೆಡ್ಜ್ ಆಗ್ಲಿ, ಹಣ ಆಗ್ಲಿ, ನಮ್ಮ ಎಕ್ಸ್ಪೀರಿಯನ್ಸ್ ಗಳಾಗ್ಲಿ, ಎಲ್ಲದನ್ನು ನಾವು ಹೆಚ್ಚು ಶೇರ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದ್ರಲ್ಲಿ ಸಿಗೋ ಆತ್ಮತೃಪ್ತಿ ಇನ್ನೊಂದಿಲ್ಲ ಸರ್ ನಮಗೆ. ಒಳ್ಳೇದು ಮೇಡಮ್. ಸಾಮಾನ್ಯವಾಗಿ ಹೊರಗಡೆ ಯಾರು ಕೆಲಸ ಮಾಡ್ತಾರೋ, ಮನೆಯಲ್ಲಿ ಯಾರಾದ್ರೂ ಒಬ್ರು ಬೇಕು ಕೆಲಸಕ್ಕೆ ಅಂತ ಹೇಳಿ ನಿರೀಕ್ಷೆಯನ್ನು ಮಾಡ್ತಾರೆ. ಅದರ ನಂತರ ಎಲ್ಲೋ ಚೆನ್ನಾಗಿತ್ತು ಅಂತ ಅಂದ್ರೆ ಒಂದಷ್ಟು ಗಿಡಗಳನ್ನು ಬೆಳ್ಕೊಳ್ಳೋಣ ಅಂತ ಹೇಳಂತಾರೆ. ಆದ್ರೆ ನೀವು ಹೊರಗಡೆನು ಕೂಡ ಕೆಲಸ ಮಾಡ್ಕೊಂಡು ಮನೆಯಲ್ಲೂ ಕೂಡ ಯಾರನ್ನು ಕೂಡ ನೀವು ಆಶ್ರಯಿಸದೆ ಮನೆಯಲ್ಲಿರ್ತಕ್ಕಂಥ ಗಿಡಗಳನ್ನು ಕೂಡ ನೋಡ್ಕೊಂಡು ಮನೆ ಕೆಲಸವನ್ನು ಕೂಡ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನು ಮುಂದಿನ ದಿವಸಗಳಲ್ಲಿ ಈ ಸಂಖ್ಯೆಯನ್ನ ಇನ್ನು ವೃದ್ಧಿ ಮಾಡಬೇಕು, ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಕೂಡ ತಮ್ಮ ಮನಸ್ಸಿನಲ್ಲಿ ಇರುವಂತದ್ದು. ಇನ್ನೊಂದು ಸರ್, ನಾನು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಆಕಾಶವಾಣಿ ಕೇಳ್ತಾ ಇರ್ತೀನಿ ನನ್ನ ಕಾರಲ್ಲಿ. ಕೃಷಿ ವಾರ್ತೆನ ನಾನು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ಕೊಳ್ತೀನಿ. ನಿಮ್ದು ಏನು ಆಕಾಶ ಗಂಗೆ ಅದು, ಮತ್ತೆ ಒಂದು ಹಳ್ಳಿ ಕಟ್ಟೆ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದು ನಂದು ಮೋಸ್ಟ್ ಫೇವರೇಟ್. ಅದು ಜನಕ್ಕೆ ಈಸಿಯಾಗಿ ಅರ್ಥ ಮಾಡಿಸ್ತೀರಾ ನಿಮ್ಮ ಆಕಾಶವಾಣಿಯವರು. ಮತ್ತೆ ಕೃಷಿನಲ್ಲಿ ನೀವು ರೈತರನ್ನ ಇಂಟರ್ವ್ಯೂ ಮಾಡ್ತಾರೆ, ಅದು ನನಗೆ ತುಂಬಾ ಉಪಯೋಗ ಆಗಿದೆ. ಅದು ನಾನು ಇಂಜಿನಿಯರ್ ಆದ್ರೂ ಕೂಡ ಆ ಕೃಷಿದ ನಾನು ತುಂಬಾ ಕೇಳ್ಕೊತಾ ಇರ್ತೇನೆ. ಅದರಿಂದನೂ ಕೂಡ ನನಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಗಿದೆ ಸರ್. ನಾನು ಬ್ಲೂಟೂತ್ ಹಾಕೊಳ್ಳೋದು, ಅದು ಸಾಂಗ್ ಹಾಕೊಂಡು ಹೋಗೋದು ಅದಿಲ್ಲ. ಎಫ್ ಎಂ ಎಲ್ಲಿವರೆಗೆ ಕ್ಯಾಚ್ ಆಗುತ್ತೆ ಅಲ್ಲಿವರೆಗೆ ನಾನು ಎಫ್ ಎಂ ಕೇಳ್ತೀನಿ. ಅಲ್ಲಿ ನೆಕ್ಸ್ಟ್ ಹಳ್ಳಿ ಕಡೆ ಹೋದಾಗ ಎಫ್ ಎಂ ಕ್ಯಾಚ್ ಆಗಲಿಲ್ಲ ನನ್ನ ಕಾರಲ್ಲಿ, ಅವಾಗ ನಾನು ಬೇರೆ ಸಾಂಗ್ಸ್ ಕೇಳ್ತೀನಿ ಸರ್. ಒಳ್ಳೇದು ಮೇಡಮ್. ಇದುವರೆಗೆ ಪೌಷ್ಟಿಕ ಕೈತೋಟ ಹಾಗೂ ಅಲಂಕಾರಿಕ ಗಿಡಗಳ ನಿರ್ವಹಣೆಯಲ್ಲಿನ ನಿಮ್ಮ ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇದುವರೆಗೆ ಪೌಷ್ಟಿಕ ಕೈತೋಟ ಹಾಗೂ ಅಲಂಕಾರಿಕ ಗಿಡಗಳ ನಿರ್ವಹಣೆ ಈ ಕುರಿತಂತೆ ಹಾಸನ ನಗರಸಭೆಯ ಸಹಾಯಕ ಅಭಿಯಂತರರಾದ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಶವ ನೇತ್ರಾಲಯ ನಿಮ್ಮೆಲ್ಲರ ಸೇವೆಯಲ್ಲಿ 30 ವರ್ಷಗಳನ್ನು ಮುಗಿಸಿ ಯಶಸ್ವಿಯಾಗಿ ಮುನ್ನಡೆದಿದೆ. ಈ ಪ್ರಯುಕ್ತ ಉಚಿತವಾಗಿ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲಕೋಮಾ ಸಂಬಂಧಿತ ಕಣ್ಣಿನ ಪರೀಕ್ಷೆ, ಶಾಲಾ ಮಕ್ಕಳ ಕಣ್ಣಿನ ಪರೀಕ್ಷೆಯ ಶಿಬಿರವನ್ನು ಸೆಪ್ಟೆಂಬರ್ 30 ಏರ್ಪಡಿಸಲಾಗಿದೆ. ಲಾಸಿಕ್ ಚಿಕಿತ್ಸೆ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಾರ್ವಜನಿಕರು ನೋಂದಣಿಗೆ 0817226621 ಅಥವಾ 77951345565ಕ್ಕೆ ಸಂಪರ್ಕಿಸಿ. ಕೇಶವ ನೇತ್ರಾಲಯ, ಹರ್ಷಮಹಲ್ ರಸ್ತೆ, ಹಾಸನ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ.

7651 ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ನಾಳಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶಿವಶಂಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಹಾಸನ ಆಕಾಶವಾಣಿ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ 6:20 ಗೀತೆ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಬೆಂಗಳೂರು ಕೇಂದ್ರದಿಂದ ಗಾನಯಾನ. 7:45 ಇಂಗ್ಲಿಷ್